ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಅಂತೂ ನಮಗೆ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜನಗಳನ್ನು ಕನ್ವಿನ್ಸ್ ಮಾಡೋದಕ್ಕೆ ನಾವು ಬೇರೆ ಇಲಾಖೆಯ ಏನು ಆಫೀಸರ್ಸ್ನಾಗಲಿ ಅಥವಾ ಬೇರೆ ಇಲಾಖೆಯ ಸಹಭಾಗಿತ್ವನ್ನು ತಗೊಂತೀವಿ. ನಾವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ವಿ ತಮಗೆ ಇದರಲ್ಲಿ. ಇನ್ನು ಕೆಲವು ಏರಿಯಾದಲ್ಲಿ ಈವನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೂ ನಾವು ಮಾಡ್ತೀವಿ. ಈಗ ರೆವಿನ್ಯೂ ಇಲಾಖೆಯಿಂದ ಏನು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಅಂತ ಏನು ಹೋಗ್ತಾ ಇದೆ, ಆ ವೇದಿಕೆಯನ್ನು ಸಹ ನಾವು ಯೂಸ್ ಮಾಡ್ಕೊಂಡು ನಾವು ಜನಗಳಲ್ಲಿ ಏನು ಬೆಂಕಿ ತಡೆಗೆ ಕನ್ವಿನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂತ. ಅದೇ ರೀತಿ ಬೇರೆ ಇಲಾಖೆಯ ಅಧಿಕಾರಿಗಳು ಸಹ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ಎಷ್ಟು ಇಂಪಾರ್ಟೆನ್ಸು ಅಂತೇಳಿ ಅವರು ಬೇರೆ ಬೇರೆ ವೇದಿಕೆಯಲ್ಲಿ ಅವರು ಹೇಳಿ ಅಂತೇಳಿ. ಅದ್ರ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಯ ಈಗ ನಮ್ಮ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ ಏನು ನಮ್ಮದು ಕಾನ್ಸೆಪ್ಟ್ ಇದೆ, ಅದೇ ರೀತಿಲಿ ನಾವು ಅಲ್ಲಿನೂ ಸಹ ಮಕ್ಕಳ ಜೊತೆಗೆ ಇಂಟ್ರಾಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಸ್ ಈ ನಮ್ಮದು ವ್ಯವಸಾಯ ಸೇವಾ ಸಹಕಾರ ಸಂಘಗಳಿದ್ದಾವೆ, ನಮ್ಮ ರೈತರ ಸಂಘಗಳು, ಅವ್ರ ಜೊತೆಗೂ ಸಹ ಇಂಟ್ರಾಕ್ಟ್ ಮಾಡಿ ನಾವು ಇದು ಮಾಡ್ತಾಯಿದ್ವಿ. ಆಮೇಲೆ ಕೆಲವೊಂದಿಷ್ಟು ದೇವಸ್ಥಾನಗಳ ಕಮಿಟಿಗಳು ಇರ್ತವೆ ವಿಲೇಜ್ಗಳಲ್ಲಿ. ಆಮೇಲೆ ಯುವಜನ ಸೇವಾ ಇಲಾಖೆಯಿಂದ ಯೂತ್ ಕ್ಲಬ್ಸ್ ಇರ್ತವೆ, ಅವ್ರನ್ನೆಲ್ಲ ನಾವು ಎಂಗೇಜ್ ಮಾಡ್ತೀವಿ. ಮಹಿಳಾ ಸಂಘಗಳು ಅವ್ರನ್ನೆಲ್ಲನೂ ನಾವು ಸಹ ಅರಣ್ಯ ಬೆಂಕಿ ತಡೆಗೆ ನಾವು ಎಂಗೇಜ್ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲರ ಭಾಗವಹಿಸುವಿಕೆ ಬಹಳ ಮುಖ್ಯ. ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಬಿತ್ತು ಅಂತ ಹೇಳಿದ್ರೆ ಫೈರ್ ಫೈಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ನಾವಂದ್ರೆ ಈಗ ನಮ್ದು ಫೈರ್ ಡಿಪಾರ್ಟ್ಮೆಂಟ್ ಇಂದಲೂ ಸಹ ನಮ್ಮ ಸ್ಟಾಫ್ಗಳು ಸಹ ಟ್ರೈನಿಂಗ್ ಕೊಡ್ಸಿದೀವಿ ನಾವು. ಅದ್ರ ಜೊತೆಗೆ ಅವರಲ್ಲಿ ಏನು ಟೆಕ್ನಿಕ್ ಯೂಸ್ ಮಾಡ್ತಾರೆ ಅವನು ಸಹ ನಮ್ಮ ಸ್ಟಾಫ್ಗಳಿಗೆಲ್ಲ ಟ್ರೈನಿಂಗ್ ಕೊಡ್ಸಿದೀವಿ ಅವರಿಂದನು. ಆತರ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆಯ್ತು ಅಂದ್ರೆ ತಕ್ಷಣಕ್ಕೆ ಅವರು ಫೈರ್ ಇಂಜಿನ್ಸ್ ಏನಿದಾವಲ್ಲ ಅದನ್ನು ಯೂಸ್ ಮಾಡ್ಕೊಳಕ್ಕೂ ಸಹ ಅವ್ರ ಜೊತೆಗೆ ನಾವು ಮುಂಚೆನೆ ಮೀಟಿಂಗ್ ಎಲ್ಲ ಮಾಡಿರ್ತೀವಿ ನಾವು ಅವ್ರ ಜೊತೆ. ಸಾರ್ವಜನಿಕರು ಇದರಲ್ಲಿ ಕೈ ಜೋಡಿಸ್ಲಿಕ್ಕೆ ಸಾಧ್ಯನಾ? ಸಾರ್ವಜನಿಕರ ಪಾತ್ರ ಈ ಬೆಂಕಿ ತಡೆಗೆ ಬಹಳ ಮಹತ್ವದ್ದು. ಅರಣ್ಯ ಇಲಾಖೆಗಿಂತ ಸಾರ್ವಜನಿಕರ ಪಾತ್ರ ಮಹತ್ವದ್ದು. ನಾನು ತಮ್ಗೆ ಹೇಳ್ತಾ ಇದ್ದೆ, ಈಗ ಎಲ್ಲಾದ್ರೂ ಫೈರ್ ಬಿತ್ತು ಅಂದ್ರೆ ನಾನು ಹೇಳ್ದಂಗೆ 90% ಆಫ್ ದಿ ಫೈರು ಯಾರಾದರೂ ಹಾಕಿರ ಅಂತ. ಅದಕ್ಕೆ ನಮ್ಮ ಸಾರ್ವಜನಿಕರಲ್ಲಿ ನಮ್ದು ಇದ್ರ ಬಗ್ಗೆ ಅವೇರ್ನೆಸ್ ಚೆನ್ನಾಗಾಯ್ತು, ಅವರು ನಮ್ಮ ಜೊತೆಗಿದ್ರು ಅಂದ್ರೆ ನಾವು ಈ ಫೈರ್ ಆಗ್ದಂಗೆ ನಾವು ನೋಡ್ಕೊಳಕ್ಕೆ ಬಹಳಷ್ಟು ಸಾಧ್ಯತೆ. ಹಾಗಾಗಿ ಜೀವ ವೈವಿಧ್ಯ ಒಂದು ಕೊಂಡಿ ಅಂದ್ರೆ ಅದೊಂಥರ ಸರಪಳಿ ಇದ್ದ ಹಾಗೆ, ಆ ಸರಪಳಿಯಲ್ಲಿ ಯಾವುದೇ ಒಂದು ಕೊಂಡಿ ಹೋಯ್ತು ಅಂದ್ರೂ ಕೂಡ ಇಡೀ ಜೀವ ವೈವಿಧ್ಯಕ್ಕೆ ಒಂದು ರೀತಿಯಿಂದ ಹಾನಿಯಾಗತ್ತೆ. ಆ ನಿಟ್ಟಿನೊಳಗೆ ನಾವು ಮುಂದಿನ ಪೀಳಿಗೆಗೂ ಕೂಡ ಇದ್ದ ಒಂದು ನೈಸರ್ಗಿಕ ಸಂಪನ್ಮೂಲವನ್ನ ಬಿಟ್ಟು ಕೊಟ್ಟು ಹೋಗಬೇಕಾಗತ್ತೆ. ಹಾಗಾಗಿ ಆ ನಿಟ್ಟಿನೊಳಗೆ ಇಲಾಖೆ ತನ್ನದೇ ಅಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಒಟ್ಟಾರೆ ಏನ್ ಹೇಳ್ತೀರಿ? ಒಟ್ಟಾರೆಯಾಗಿ ನಮ್ಮ ನೇಚರ್ ನಮಗೆ ಬಹಳಷ್ಟು ಕೊಟ್ಟಿದೆ. ನಾವು ಅದನ್ನ ಮುಂದೇನೂ ಸಹ ನಮ್ಮ ನೆಕ್ಸ್ಟ್ ಜನರೇಷನ್ಗೂ ಸಹ ಸಸ್ಟೈನಬಲ್ ಆಗಿ ನಾವು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಜನರೇಷನ್ಗೂ ಇಟ್ಕೋಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ವಿವಿಧ ಇಲಾಖೆಯ ಎಲ್ಲ ಜನಗಳು ಸಹ ನಮ್ಮ ಅರಣ್ಯ ಇಲಾಖೆ ಜೊತೆಗೆ ಅರಣ್ಯ ಬೆಂಕಿ ತಡೆಗೆ ಕೈ ಜೋಡಿಸ್ಬೇಕು ಅಂತೇಳಿ ಎಲ್ಲರಿಗೂ ಸಹ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಒಳ್ಳೆಯದು ಅಜ್ಜಯ್ಯ, ಇಷ್ಟು ಮಾಹಿತಿಯನ್ನು ಕೊಟ್ಟರೆ. ಈ ಅರಣ್ಯಕ್ಕೆ ಬೆಂಕಿ ಬೀಳುವಂತಹ ಸಂದರ್ಭದೊಳಗೆ ಒಂದ್ ಸ್ವಲ್ಪ ಮಳೆ ಬಂತು, ನೀವು ಬಹಳ ಖುಷಿ ಪಟ್ರಿ. ಒಂದೊಂದರ ನಿಸರ್ಗ ನಮ್ ಕೈ ಜೋಡಿಸ್ಬಿಡುತ್ತೆ ಅಲ್ವಾ? ನಮ್ದು ಎಫರ್ಟ್ ಇದ್ರೆ ನಿಸರ್ಗ ಪ್ರಕೃತಿ ನಮ್ಗೆ ಯಾವಾಗ್ಲೂ ಕೈ ಜೋಡಿಸುತ್ತೆ. ಇವತ್ತು ಬಹಳ ಖುಷಿ ಆಯ್ತು, ನಾನು ಮಳೆ ಬಂದಾಗಿಂದ ಹೊರಗೆ ಹೋಗೋದು ಒಳಗೆ ಬರೋದು ಮಾಡ್ತಾ ಇದೆ. ಮಳೆ ಆಗಿದೆ, ನಮಗೆ ಬಹಳ ಖುಷಿ ಆಗ್ತಾ ಇದೆ. ಈ ಫೈರ್ ಸೀಸನ್ ಅಲ್ಲಿ ಮಳೆ ಬಂದ್ರೆ ಅರಣ್ಯ ಇಲಾಖೆಯವರಿಗೆ ಬಹಳ ಖುಷಿ. ಒಳ್ಳೇದು ಡಾಕ್ಟರ್ ಅಜಯ್ ಅವರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅರಣ್ಯಕ್ಕೆ ಬೆಂಕಿಗೆ ಕಾರಣಗಳು ಮತ್ತು ನಿರ್ವಹಣೆ ಈ ಕುರಿತು ಹಳಿಯಾಳ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳಾದ ಡಾ ಅಜ್ಜಯ್ಯ ಅಜ್ಜಿಯಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ಕೇಳಿ ಬಿದಿರು ಆಧಾರಿತ ಉತ್ಪನ್ನಗಳ ತಯಾರಿಕೆ ಅನುಭವಗಳು ಈ ಕುರಿತು ಅಂಬಾರ್ಕೋಡ್ಲ ಅಂಕೋಲಾದ ಶಂಕರ್ ಹುಲಸ್ವಾರ್ ಅವರೊಂದಿಗೆ ಸಂದರ್ಶನ. ಅಂಕೋಲದ ಅಂಬಾರಕೋಡ್ಲದ ಶಂಕರ್ ದೀಪ ಹುಲಸ್ವಾರ್ ಅವರಿದ್ದಾರೆ. ಇವರು ಬಿದಿರಿನ ಕೆಲಸವನ್ನ ಮಾಡ್ತಕ್ಕಂಥವ್ರು, ಅನೇಕ ವರ್ಷಗಳಿಂದ ಮಾಡ್ಕೊಂತ ಬಂದಿದ್ದಾರೆ. ಈ ಹುಲ್ಸ್ವಾರ್ ಗ್ರಾಮದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಬಹಳ ಜನ ಈ ಬಿದಿರಿನ ಕೆಲಸವನ್ನು ಮಾಡ್ತಕ್ಕಂಥವ್ರು ಇದ್ದಾರೆ. ಈಗ ಶಂಕರ್ ಅವರು ಏನೇನು ಮಾಹಿತಿ ಕೊಡ್ತಾರಂದ್ರೆ, ಈ ಎಲ್ಲ ಈ ಕಲೆಯನ್ನ ಅಥವಾ ಇಂಥ ಒಂದು ವೃತ್ತಿಯನ್ನ ಹೇಗೆ ಉಳಿಸ್ಕೊಂಡಿದ್ದಾರೆ, ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ, ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಮಸ್ಕಾರ ಶಂಕರ್. ನಮಸ್ಕಾರ ಶಂಕರ್. ನಿಮಗೆ ಅಂದಾಜಿಗೆ ಒಂದು 35-40 ವರ್ಷ? 45 ವರ್ಷ. ಬಾಲ್ಯದಿಂದನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರಿ? ಹೌದು. ನಿಮ್ಮಪ್ಪರು ಏನ್ ಕೆಲಸ ಮಾಡ್ತಿದ್ರು? ನಮ್ಮಪ್ಪ ಗಾಡಿ ಕೆಲಸ ಮಾಡಿದ್ರೆ, ಗಿಲ್ನರ್ ಕೆಲಸ, ಗಿಲ್ನರ್ ಕೆಲಸ ಮಾಡ್ಕೊಂಡು ನಮ್ಗೆ ಸಾಕೊಂಡದ್ದು. ಅದರಲ್ಲಿ ಕಡೆ ನಮ್ಮ ಅಮ್ಮ ಇದ್ದ ಕೆಲಸ ನಮ್ಗೆ ತೋರಿಸಿದ್ದೆ. ಅಮ್ಮ ಇದೇ ಕೆಲಸ ಮಾಡುವಾಗ ನಾವು ನೋಡ್ಕೊಂಡು ಇದ್ದ ಕೆಲಸ ನಾವು ಮಾಡಿದ್ರು, ಮಾಡೋದು ಕಲಿಸ್ತದೆ. ನಂಗೆ ಶಾಲೆಗೆ ಹಾಕಲಿಲ್ಲ, ಶಾಲೆಗೆ ತೋರಿಸಲ್ಲ ನಂಗೆ ಅಪ್ಪ ಅಮ್ಮ. ಕಡೆಗೆ ನಾನು ಇದೇ ಕೆಲಸ ನೋಡಿ, ಅಮ್ಮನ ಕೆಲಸ ನೋಡಿ, ಕಡೆಗೆ ಇದನ್ನು ನಾನು ಮಾಡ್ತಾ ಇದ್ದೇನೆ. ಇನ್ನುವರೆಗೆ ಇದರಲ್ಲೇ ಮಾಡ್ಕೊಂಡು ನಮ್ಮ ಹುಡುಗನಿಗೆ ಹುಡುಗಿಗೆ ಕಡೆಗೆ ಬಿ ಎವರೆಗೆ ಕಲಿಸ್ತೇನೆ ನಾನು. ಹೌದು. ಆದರೆ ಇದ್ರಿಗೆ ಈ ಕೆಲಸ ಮಾಡಿಕೊಂಡಿರಿ, ಮತ್ತೇನು ಬೇರೆ ಬೇರೆ ಕೆಲಸ ಕೂಲಿ ಕೆಲಸ ಹೋಗಲಿಲ್ಲ. ಅಮ್ಮನ ಕೆಲಸ ನೋಡಿ, ಕಡೆಗೆ ನಾನು ಈ ಕೆಲಸ ನೋಡಿ ಅಮ್ಮನ ಕೆಲಸ ಮಾಡುವಾಗ ನೋಡಿಕೊಂಡು ಈ ಕೆಲಸ ನಾನು ಕಲಿದೆ. ಇದೇ ಕೆಲಸ ಮಾಡ್ತಾ ಇದ್ದೇನೆ ಇನ್ನುವರೆಗೆ. ಇದ ನಂತರ ಅಂತ ಕೆಲಸ ಮಾಡಿ ಬೇರೆ ಕೆಲಸ ಮಾಡೋಕೆ ಹೋಗುದಿಲ್ಲ ನಾನು, ಇದೇ ಕೆಲಸ ಮಾಡ್ತಾ ಹೋಗೋದು. ಹೌದು. ಅದಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಪ್ಪ ಬೇರೆ ಕೆಲಸ, ಬೇರೆ ಕೆಲಸ ಇಲ್ಲ. ಅಪ್ಪ ಅಮ್ಮನ ಕೆಲಸ ಇದೆ, ಅಮ್ಮ ಇದೇ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಅಮ್ಮನ ಕೆಲಸ ನೋಡ್ಕೊಂಡು ನಾನು ಮಾಡಿದೆ. ಅಪ್ಪನ ಕೆಲಸ ಬೇರೆ, ಅಪ್ಪನ ಕೆಲಸ ಬೇರೆ ಆಗುತ್ತೆ. ಅಪ್ಪ ಗಾಡಿ ಕಿಲ್ನರ್ ಕೆಲಸ ಹೋಗಿತ್ತ, ಅಪ್ಪ ದುಡ್ದದ ಸಾಲುದಿಲ್ಲ ಆಗುತ್ತೆ. ಕಡೆಗೆ ನಾನು ನೋಡಿ ನೋಡಿ ಅಮ್ಮ ಬೋಬಿ ಆಗ್ತೈತೆ, ಸಾಲುದಿಲ್ಲ ಅನ್ಕೊಂಡು ಕಡೆಗೆ ನಾನು ನೋಡಿ ಅಮ್ಮನ ಕೆಲಸ ನಾನು ಕಲ್ತ್ಕೊಂಡು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂರೇ ನಿಮ್ಮ ತಾಯಿ ಅವ್ರು ಏನೇನು ಕೆಲಸ ಮಾಡ್ತಿದ್ರು? ಇಂಥ ಕೆಲಸ ಮಾಡಿಬಿಟ್ಟು ಇದು ಮೊರ ಮಾಡೋದು, ಈ ಹೊಸ್ಕಿ ಮಾಡೋದು, ಮತ್ತೆ ಬಾಸ್ಕೆಟ್ ಮಾಡೋದು, ಹಿಂಗೆಲ್ಲ ಮಾಡಿ ಎಲ್ಲ ನಮ್ಗೆ ತೋರಿಸ್ತು ನನಗೆ. ಅವರು ಹೇಗೆ ಮಾಡ್ತಾರೆ ದಿನ ನೋಡ್ತಿದ್ರು? ಹೌದು, ಅಮ್ಮನ ಕೆಲಸ ನೋಡ್ಕೊಂಡೇ ಮಾಡೋದು ನಾನು. ಅಮ್ಮ ದಿವಸ ಅದೇ ಕೆಲಸ ಮಾಡ್ತಲ್ಲ, ಅದು ಅಮ್ಮನ ನೋಡ್ಕೊಂಡು ಕೆಲಸ, ಅಮ್ಮನ ಕೆಲಸ ಮಾಡ್ಕೊಂಡು ನೋಡಿ ನಂಗೆ ಅದು ಕೆಲಸ ಮಾಡೋದು. ಅದು ನೋಡಿದೆ ಅಮ್ಮನ ಕೆಲಸ. ನಿಮಗೆ ಮುಖ್ಯವಾಗಿ ಬಿದಿರು ಬೇಕು? ಹೌದು, ಬೇಕು. ಬೆದಿರ್ಬೇಕು. ಎಲ್ಲಿಂದ ತರ್ತೀರಿ ಅವನ್ನೆಲ್ಲ? ಎಲ್ಲರೂ ನಾವು ಮಾರ್ತಕೊಳ್ತಾರೆ, ಇಲ್ಲ ನಾವು ಹೋಗಿ ತಗೊಂಡ್ಬರ್ತಾರೆ, ಕದ್ಕೊಂಡು ಸ್ವಲ್ಪ ಸ್ವಲ್ಪ ತಗೊಂಡ್ಬರೋದು. ಇನ್ನು ಮತ್ತೆ ಮಾರ್ತಕೊಳ್ಳೋದು ಗೌಡ ಹತ್ರ, ಬೇರೆ ಜನ ಹತ್ರ ಹಿಂಗೆ ತಗೋತಾರೆ. ಅದು ತರೋ ಕೊಡುದಿಲ್ಲ ನಮಗೆ, ಹಿಡಿತಾರೆ, ಹಿಂಗೆಲ್ಲ ಮಾಡ್ತಾರೆ. ಆದರೂ ನಾವೊಂದು ಬೇರೆ ಕಲೆ ಹೋಗಿ ರೊಕ್ಕ ರೊಕ್ಕ ಕೊಟ್ಟು ತರ್ತಾರೆ ನಾವು ಬೇರೆ ಜಾತಿ ಕಲೆ. ಹೌದು, ತಂದು ಕೊಡ್ತಾರೆ ಅವರು. ಹಂಗ ನೀವು ಒಂದು ದುಡ್ಡು ಕೊಟ್ಟು ತಗೊಂಡ್ಬರುದು, ಇಲ್ಲಾಂದ್ರೆ ಅರಣ್ಯದಲ್ಲಿ ಇರು ತರುದು. ಹೌದು, ದುಡ್ಡು ಕೊಟ್ಟು ತಗೋತಾರೆ. ಈಗ ಹೋಗ್ಲಿ ಕೊಡುದಿಲ್ಲ ಅಲ್ಲ, ಹೋಗಿ ಕೊಡುದಿಲ್ಲ. ಹೀಗೆ ಈಗ ದುಡ್ಡು ಕೊಟ್ಟು ತಗೋತಾರೆ ನಾವು. ಎಲ್ಲಿ ಇಲ್ಲೇ ಸಿಗುತ್ತಾ? ಬೇರೆ ಕಡೆ ಹೋಗ್ಬೇಕು? ಬೇರೆ ಕಡೆ ಹೋಗ್ಬೇಕು, ಇಲ್ಲೇ ಸಿಗುದಿಲ್ಲ. ಅದು ದೂರ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಕಾಡಿನಲ್ಲಿ ಹೋಗ್ಕೊಂಡು ಅವ್ರು ತರ್ತಾರೆ ಬೇರೆ ಜನ, ಅವ್ರು ತಗೋತಾರೆ ನಾವು. ಹೌದು, ಅಂದ್ರೆ ಇಲ್ಲಿ ಜನ ಹೋಗಿ ಕಾರಣದಿಂದ ತಗೊಂಡ್ಬರ್ತಾರೆ, ನೀವು ತಗೊಂಡ್ಬರ್ತಾರೆ. ಅವ್ರ ಕೆಲ ತಗೋದು ನಾವು. ನೀವ್ ಯಾಕೆ ಹೋಗಲ್ಲ? ನಾವು ಹೋಗುದಿಲ್ಲ, ಎಲ್ಲ ಅವರೆಲ್ಲ ಬಂದ್ ಮಾಡ್ರಲ್ಲ ಹೋಗ್ಲಿಕ್ಕೆ, ದಾರಿ ಇಲ್ಲ ಹೋಗ್ಲಿಕ್ಕೆ, ಮತ್ತೆ ಹಿಡಿತಾರೆ ಅನ್ಕೊಂಡು ನಾವು ಹೋಗುದಿಲ್ಲ. ಹಾಗೆ ಬೇರೆ ಜನ ತಗೊಂಡ್ ನಾವು. ಹೆಂಗ ರೇಟ್ ಹೆಂಗ? ಅದು ಒಂದು 300-250 ಹಿಂಗ ಕೊಡ್ತಾರೆ ಅವರು. ಅವ್ರ ಕೆಲ ತಗೊಂಡು ನಾವು ಮಾಡ್ತಾರೆ. ಅದು ಇದು ಮಾಡ್ಲಿಕ್ಕೆ ಅದೇ ತಗೋತಾರೆ ನಾವು. ಇದೆಲ್ಲ ತಗೊಳ್ಕೊಂಡು ಮಾಡ್ತಾರೆ ನಾವು. ಈಗ 250 ಅಂದ್ರಲ್ಲ, ಅದ್ರಲ್ಲಿ ಎಷ್ಟು ಬಿದಿರು ಇರ್ತಾವ? ಅದಕ್ಕೆ ಹೊರೆ ಇರುತ್ತಾ? ಹೇಗೆ ಹೊರೆ ನೀಡ್ತಾ ಇರ್ತಾರೆ, ಒಂದಿಷ್ಟು ಹೊರೆ ಇರ್ತಾರೆ. ಅದ್ರ ಅದ್ರ ಎಣಿಸಿರ್ತಾರ? ಹಂಗಿಲ್ಲ, ಇಲ್ಲ ಇಲ್ಲ ಎಣಿಸಿದಿಲ್ಲ. ಅವ್ರ ಅವ್ರ ಪೊಟ್ಲೆ ಕೊಟ್ಕೊಂಡ್ಬರ್ತಾರೆ ಅವ್ರು. ನೋಡ್ಕೊಂಡ್ ಆ ಪೊಟ್ಲೆ ತಗೊಳ್ಳೋದು ಗುತ್ತಿಗೆ. ಈಗ 200 ರೂಪಾಯಿ ತಗೊಂಡ್ರಪ್ಪ, ಅದ್ರೊಳಗೆ ಏನೇನ್ ಮಾಡಬಹುದು ಅಷ್ಟ್ರೊಳಗ ಗೊತ್ತಾಗುತ್ತ? ಅದು ಇನ್ ತಗೊಂಡು 2 ಕಟ್ ಆಗ್ತದೆ ಅಷ್ಟೇ, ಮತ್ತೆ ಅದರ ಹೆಚ್ಚಿಗೆ ಆಗುದಿಲ್ಲ. ಒಂದ್ 2 ಕಟ್ ಆಗ್ತದೆ, ಹೆಚ್ಚಿದ್ರೆ ಎಷ್ಟು 2. ಈಗ 250 ರೂಪಾಯಿ ತಗೊಂಡ್ರಿ ನೀವು, ಅದನ್ನ ಮತ್ತೆ 1,000 ರೂಪಾಯಿ ಉತ್ಪಾದನೆ ತಯಾರು ಮಾಡ್ಲಿಕ್ಕೆ ಆಗುತ್ತಾ ನಿಮ್ಗೆ? ಅದೇನು ನಮ್ ಕೆಲಸ ಇಲ್ಲ ಅಲ್ಲ, ಅದೇ ಕೆಲಸ ಮಾಡ್ಬೇಕಲ್ಲ ನಾವು. ತಗೊಳ್ಬೇಕಾಯ್ತಲ್ಲ ಮಾಡ್ಲಿಕ್ಕೆ, ಮತ್ತೇನ್ ಮಾಡ್ಲಿಕ್ಕೆ ನಮ್ಗೆ ಏನು ಇಲ್ಲಲ್ಲ ಕೆಲಸ. ಅದು ತಗೊಂಡು ಮಾಡ್ಬೇಕು ನಾವು. ಇದು ಸೀಸನ್ ಟೈಮ್ ಅಲ್ಲ, ಅದು ಹೀಗೆ ಸೀಸನ್ ಟೈಮ್ ತಗೊಂಡು ಮಾಡ್ಲೇಬೇಕು ನಾವು. ಜನ ಬಂದ್ ತರಸ್ ಕೊಡ್ತಾರೆ, ತಗೋತಾರೆ ಜನ, ಹಿಂಗ್ ಮಾಡ್ತಾರೆ. ಅದೇ ಈಗ 200 ರೂಪಾಯಿ ಬಿದ್ರನ್ನ ನೀವು ತಗೊಂಡ್ರಿ? ಹೌದು. ಅದನ್ನ 1,000 ರೂಪಾಯಿ ಹೊಳ್ಳಿ ನಾವು ಮಾರಾಟ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಅಷ್ಟು ಆಗುದಿಲ್ಲ. ಎಷ್ಟಾಗುತ್ತೆ? 300 ರೂಪಾಯಿ ಒಂದು ಕಟ್ಟಿಗೆ. ಅದು ಒಂದು ನಾವು ಹೊರೆ ತಗೊಂಡ್ರೆ 2 ಕಟ್ ಆಗ್ತದೆ. ಅದೆಷ್ಟಾಯ್ತು? 2 ಇದು ಕಟ್ ಆಗ್ತದೆ, ಮತ್ತೆ ಹೊರಗೆ 250, 270, 280 ಅವರು ಹಂಗೆ ರೇಟ್ ಮಾಡ್ಯಾರ ಅವರು. ಅದ್ರ ತಗೊಂಡು ನಾವು ಇದು 2 ಕಟ್ ಆದ್ಮೇಲೆ ಎಷ್ಟಾಯ್ತು ನಮ್ಗೆ ಇದು ರೊಕ್ಕ? 600 ರೂಪಾಯಿ ಆಗುತ್ತೆ. 600 ಆಗ್ತದೆ. 600 ನಮ್ದು ಮಜೂರಿ ಬಿದೂರು ಹಾಕಿ ನಮ್ಗೆ ಏನು ಸಿಗಲಿಕ್ಕೆ ಸಿಗುದಿಲ್ಲ. ಮಾಡ್ಲಿಕ್ಕೆ ಒಂದು ಕೆಲಸ ಅನ್ಕೊಂಡು ಮಾಡ್ತಾರೆ ಹಿಂಗೆ ನಾವು, ಅಷ್ಟು ಮಾಡ್ತಾ ಇದಾರೆ. ಮತ್ತೆ ನಿಮಗೆ ಈ ಉದ್ಯೋಗ ಲಾಭದಾಯಕ ಅನ್ಸಲ್ಲ? ಲಾಭ ಇಂತ ಮತ್ತೆ ಇದು ಮಾಡ್ತಾರೆ, ಇದು ಮತ್ತೆ ಮಾಡ್ತಾರೆ, ಇದು ಮತ್ತೆ ಹಿಂಗೆ ಲಾಭ ಮಾಡ್ಕೊಳ್ತಾರೆ ಹಿಂಗೆ ಮಾಡ್ತಾರೆ. ಇದು ಏನಾರು ಬೇರೆ ಇದೊಂದು ತಂದು ಮತ್ತೆ ಇದು ಮೊಟ್ಟೆ ಇದು ಬಂದ ತಂದ್ಕೊಂಡು ಅದು ಮಾರ ತಂದು ಮಾಡೋದು, ಅದು ತಂದು ಅದು ಮಾಡ್ತಾರೆ. ಈ ಬುಟ್ಟಿ ಮಾಡೋದು ಇದರಿಂದ ಆಗುದಿಲ್ಲ. ಬುಟ್ಟಿ ಬೇರೆ ತರಬೇಕು, ಬೇರೆ ಬುಟ್ಟಿ ಮಾಡ್ಲಿಕ್ಕೆ, ಇದು ಮಾಡ್ಲಿಕ್ಕೆ ಬೇರೆ ತರಬೇಕು, ಅದರಿಂದ ಆಗುದಿಲ್ಲ. ಹಾಗೆ ಮಾಡಿ ಅದು ಲಾಭ ಮಾಡ್ಕೊಳ್ತಾರೆ ನಾವು. ಇಲ್ಲಿ ಒಂದೇ ತಂದ್ರೆ ಆಗುದಿಲ್ಲ ಅದ್ರದ್ದು. ಲಾಭ ಅಂದ್ರೆ ದಿನ ಎಷ್ಟು ದುಡಿತೀರಿ ಇದರಲ್ಲಿ? ನಿಮ್ಗೆ ಎಷ್ಟು ಖರ್ಚು ವೆಚ್ಚ ತೆಗೆದ್ರೆ ಎಷ್ಟು ಉಳಿತೆ? ಖರ್ಚು ತೆಗೆದು ನಾವು ಒಬ್ಬರ ಕಲೆ ಅದಾಗುದಿಲ್ಲ. ಒಬ್ಬರ ಕಲೆ ನಾವು ನಮ್ಮ ಹೆಂಡತಿ ನಾನು ನಮ್ಮ ಮಕ್ಕಳ ಬಗ್ಗೆ ಕೂತ್ಕೊಂಡು ಮಾಡ್ತಾರೆ. ಒಂದ್ ಎರಡು ಕಟ್ಟು ಮಾಡ್ಲಿಕ್ಕೆ ಆಗ್ತದೆ, 600 ರೂಪಾಯಿ ಮಾಡ್ಲಿಕ್ಕೆ ಆಗ್ತದೆ. ಹೌದು, ದಾತ್ರಿವರೆಗೆ ಮಾಡ್ತಾರೆ, 8 ಗಂಟೆವರೆಗೆ. ಹೌದು, ನಮ್ಮ ಮಕ್ಕಳು ನಾನು ನನ್ನ ಹೆಂಡತಿ ಮಾಡ್ಕೊಂಡು ಮಾಡ್ತಾರೆ. ಈಗ ನೀವು ಇಂಥವೆಲ್ಲ ಉದ್ಯೋಗವನ್ನ ಒಂದು ಸೀಸನ್ದೊಳಗ, ಈ ಮಳೆಗಾಲದೊಳಗೆ ಬೇರೆ, ಬೇಸಿಗೆ ಒಳಗೆ ಬೇರೆ, ಹಣ್ಣು ಬರುವಾಗ ಬೇರೆ, ಸುಗ್ಗಿ ಕಾಲದೊಳಗೆ ಬೇರೆ, ಹಿಂಗೇನು ತಯಾರು ಮಾಡ್ತೀರಾ? ಹೌದು ಹೌದು, ಇದು ಸುಗ್ಗಿ, ಇದು ಒಂದು ಶಿವರಾತ್ರಿಯಿಂದ ಶುರು, ಶಿವರಾತ್ರಿ ಬರ್ತದಲ್ಲ, ಶಿವರಾತ್ರಿಯಿಂದ ಶುರು ಮಾಡ್ತಾರೆ. ಇದು ಶಿವರಾತ್ರಿ ಮಾಡಿದ ಶುರು ಇನ್ನುವರೆಗೆ ಮೇ ತಿಂಗಳ ಜೂನ್ ತಿಂಗಳವರೆಗೆ ಮಾಡ್ತಾರೆ ನಾವು. ಕಡೆಗೆ ಲಾಟ್ ಆಯ್ತದೆ, ಆಮೇಲೆ ಸೀಸನ್ ಮುಗಿದ್ಮೇಲೆ ಮತ್ತೇನು ಮತ್ತೆ ಬೇರೆ ಕೆಲಸ? ಎಂತ ಕೆಲಸ ಮಾಡೋದು? ಈ ಬುಟ್ಟಿ ಕೆಲಸ ಮಾಡೋದು, ಮತ್ತೇನಂದ್ರೆ ಈ ಮೊರ ಮಾಡೋದು, ಹಿಂಗೆ ಮಾಡ್ತಾರೆ. ಇವು ನಿರಂತರವಾಗಿ ಎಲ್ಲ ಕಾಲದಲ್ಲೂ ಹೌದು ಕೆಲಸನೇ. ಸ್ವಲ್ಪ ಸ್ವಲ್ಪ ಅದು ಇದ್ದಿದ್ದು ಮೊಟ್ಟೆ ಬಂದ್ಗೆ ಅನ್ಕೊಂಡು ಇದು ಮಾಡೋದು, ಇದು ಮಾಡೋದು. ಈಗ ಬಿದಿರು ತರ್ತಿರಲ್ಲ ನೀವು, ಅದನ್ನ ಹದಗೊಳಿಸ್ತಾರ ನೀರಲ್ಲಿ ನೆನೆ ಕೂದು, ಹಂಗೇನು ಮಾಡಲ್ಲ? ಇಲ್ಲ ಇಲ್ಲ, ಅದನ್ನ ನಾವು ಹಿಂಗೆ ಮಾಡೋದೇ ಅದೇ ನೇರವಾಗಿ ಕೆಲಸ ಚಾಲು ಮಾಡಿಬಿಡ್ತೀವಿ. ಹೌದು ಹೌದು. ಏನೇನು ವಸ್ತು ಬೇಕು ಅದನ್ನೆಲ್ಲ ಮಾಡಕ್ಕೆ? ಅದು ಮಾಡ್ಲಿಕ್ಕೆ ಚಾಕು ಅಂತ ಚಾಕು ಕತ್ತಿ ಬೇಕು, ಎರಡು ಎಂತ ಕತ್ತಿ ಒಂದು ಬೇಕು, ಇಂತ ಚಾಕು ಬೇಕು, ಇಂಥದ್ದೆಲ್ಲ ಬೇಕು. ಯಾಕೆ ಬೇಕು ಅವೆಲ್ಲ? ಇವೆಲ್ಲ ಹೊಡ್ಲಿಕ್ಕೆ ಗಚ್ಚಿ ಮಾಡ್ಲಿಕ್ಕೆ ಬೇಕಾಗ್ತದೆ. ಅವೆಲ್ಲ ಹತ್ತಾರಿಲ್ಲ ಆಗುದಿಲ್ಲ. ಹತ್ತಾರ ಕತ್ತಿ ಒಂದು, ಇದು ಒಂದು, ಎರಡೇ ಬೇಕೇ ಬೇಕು ನಮ್ಗೆ. ಒಂದು ಮನುಷ್ಯ ಎರಡು ಬೇಕು. ಅದರ್ಥ ಆಗಲ್ಲ ಉಂಟು. ಈಗ ನಿಮ್ಮಲ್ಲಿ ಮತ್ತೆ ಎಲ್ಲ ನಿಮ್ಮ ಸುತ್ತಮುತ್ತ ಮನೆಯವರು ಇಂಥ ಕೆಲಸ ಮಾಡ್ತಿರ್ತಾರಲ್ಲ, ಹಿಂಗಂದು ಕೆಲಸ ಹೌದು, ಹಿಂಗಂದು ಕೆಲಸ. ಸ್ಪರ್ಧೆ ಇರ್ತದೆ ನಿಮ್ಗೆ ಅವ್ರಿಗೆ? ಇಲ್ಲ ಇಲ್ಲ, ಆಗಿಂದಿಲ್ಲ ಮಾಡ್ತಾರೆ ಅವರು. ಈಗ ಮಾಡಿದ್ದನ್ನು ಮಾರಾಟ ಮಾಡೋದು ಹೇಗೆ ನೀವು? ಬಜಾರ್ ತಗೊಂಡು ಹೋಗ್ತಾರೆ, ಬಜಾರ್ ತಗೊಂಡು ಹೋಗ್ತಾರೆ, ಮತ್ತೆ ಜನ ಇರಂದ್ರೆ ಮನೆಗೆ ಬರ್ತಾರೆ ತಗೊಂಡು ಹೋಗ್ಲಿಕ್ಕೆ, ಹಾಗೆಲ್ಲ ಮಾಡ್ತಾರೆ ನಾವು. ಅವರೇ ಬರ್ತಾರೆ? ಅವರು ಜನ ಬರ್ತಾರೆ, ಇಲ್ಲಾದ್ರೆ ಮಾರ್ಕೆಟ್ ತಗೊಂಡು ಹೋಗ್ತಾರೆ, ಅಂಗಡಿ ಕೊಡ್ಲಿಕ್ಕೆ, ಬಜಾರ್ದಲ್ಲಿ ಅಂಗಡಿ ತಗೊಳ್ತಾರೆ. ಯಾವ ಇಲ್ಲಿಟ್ಟು ಇಲ್ಲಿಗೆ ಬಂದು ತಗೊಂಡು ಹೋಗಲ್ಲ, ದಿವಸ ಬಂದು ಯಾವ ಲಾಭ ನಿಮಗೆ? ಇದು ಬಂದು ಬಂದು ತಗೊಂಡು ಹೋದ್ರೆ ನಮ್ ಖರ್ಚಿಗೆ ಬೇಕಲ್ಲ, ದಿವಸ ದಿವಸ ಮನೆ ಖರ್ಚಿಗೆ ಬೇಕಲ್ಲ, ಅದು ನಾವು ಮನೆ ಖರ್ಚಿಗೆ ಬೇಕಂದ್ಕೊಂಡು ಬಜಾರ್ ತಗೊಂಡು ಹೋಗ್ತಾರೆ ಮಾಡ್ಲಿಕ್ಕೆ, ಮತ್ತೆ ಇಲ್ಲೂ ಬಂದು ಇಲ್ಲೂ ಕೊಡ್ತಾರೆ ನಾವು. ಹೌದು, ಇಲ್ಲಿ ಬಣ್ಣ ಹಾಕ್ತಿರ್ಲಿ ಕೆಲವೊಂದಷ್ಟು ಇದಕ್ಕೆ ಮದುವೆಗೆಲ್ಲ ಬೇಕಲ್ಲ, ಮದುವೆ ಟೈಮಿಗೆ ಅಂದ್ರೆ ಮದುವೆಗದೆ ಮಾಡ್ತಾರೆ. ಈ ಮದುವೆ ಟೈಮ್ ಜೋರಲ್ಲ, ಹೀಗೆ ಅದು ಮದುವೆ ಟೈಮ್ ಮಾಡೋದಿದೆ. ಬಣ್ಣ ನೀವು ಹಾಕ್ತಾರೆ? ಹೌದು, ನಾವು ಈ ಬಣ್ಣ ಬಣ್ಣ ಹಾಕೊಂಡು ನಾವು. ಎಂತ ಬಣ್ಣ ಅದು? ಅದು ಅಂಗಡಿ ಬಣ್ಣ ತಂದ್ಕೊಂಡು ಮಾಡ್ತಾರೆ. ಒಕ್ಕಳಿ ಒಳಗಿರ್ತಲ್ಲ ಅಂತ ಬಣ್ಣ ಹೋಳಿಯಲ್ಲಿ? ಹೌದು ಹೌದು, ಅಂತ ಬಣ್ಣ. ಹೌದು ಹೌದಲ್ಲ. ನಿಮ್ಮ ಮನೆಯವ್ರಿಗೆ ಅವರು ಎಲ್ಲ ಸಹಾಯ ಮಾಡ್ತಾರೆ ನಿಮ್ಗೆ? ಹೌದು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಮಕ್ಕಳು? ಮಕ್ಕಳು ಶಾಲೆ ಕಲ್ತಾರೆ, ಅವರು ಸಹಾಯ ಮಾಡ್ತಾರೆ. ಮಾಡ್ತಾರೆ, ಹೌದು ಹೌದು ಮಾಡ್ತಾರೆ. ಈ ಕೆಲಸ ಮಾಡೋದು ಅವ್ರೆ ಮಕ್ಕಳೇ ಮಾಡೋದು. ಹೌದು, ಶಾಲೆಗೆ ಹೋಗ್ತಾರೆ, ಮತ್ತೆ ಅದು ಮಾಡ್ತಾರೆ, ಅದನ್ನ ಮಾಡ್ಕೊಡ್ತಾರೆ. ನೀವು ನೋಡಿದ್ರು ಒಂದ್ ಅಕ್ಷರನು ಕಲೀಲಿಲ್ಲ, ನಿಮ್ಮ ತಂದೆಯವರು? ತಂದೆಯವರು ಶಾಲೆಗೆ ಕಲಿಸಲಿಲ್ಲ, ಮತ್ತೆ ನಾನು ಹೋಗಲಿಲ್ಲ. ಆಗುತ್ತೆ ನಿಮ್ಗೆ ಗೊತ್ತು, ಯಾಕೆ ಮಕ್ಕಳು ಸುಮಾರು 4-5 ಮಕ್ಕಳು ನಾವು. ಅದಕ್ಕಿಂತ ಅಪ್ಪನ ಕಿಲ್ಲಲ್ ಕೆಲಸ ದುಡಿಲಿಕ್ಕೂ ಅಮ್ಮ ಬೊಬ್ಬೆ ಆಗ್ತಿತ್ತು. ಅಮ್ಮನ ಜೊತೆ ಉಳಿದು ಇದ್ದು ಕಲ್ದು ಬಿಟ್ಟು ನಾನು ಅಮ್ಮನ ನೋಡಿ ನೋಡಿ, ಮತ್ತೆ ಮನೆಯಲ್ಲಿ ಖರ್ಚು ಅಪ್ಪ ಕೊಟ್ಟು ಸಾಲುವುದಿಲ್ಲ ಅನ್ಕೊಂಡು ಇದ್ದು ಕಲ್ತ್ಕೊಂಡು ಮಾಡ್ದೆ ಅದನ್ನ ಅಮ್ಮನ ಸಾಲ. ಈಗ ನೀವ್ ಯಾಕೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ರಿ? ಮಕ್ಕಳು ಈಗಿನ ಕಾಲ ಅಂತದಲ್ಲ, ಶಾಲೆ ಮುಂಚೆ ಶಾಲೆ ಬೇಕಲ್ಲ ಮಕ್ಕಳಿಗೆ. ನಮ್ಗೆ ಶಾಲೆ ಕಲಿಯಲು ಕಲಿಸ್ರೆ ಆಗ್ಲಿಲ್ಲ ಅನ್ಕೊಂಡು ನಮ್ಗೆ ಅಪ್ಪ ಅಮ್ಮ, ಈಗ ಅವ್ರಿಗೆ ಮಕ್ಕಳಿಗೆ ಶಾಲೆ ಬೇಕಲ್ಲ, ಈ ಶಾಲೆ ಇದ್ರಲ್ಲಿ ಆದ್ರೆ ಮಕ್ಕಳಿಗೆ ಆಗುದಿಲ್ಲ ಅನ್ಕೊಂಡು ನಮ್ಮ ಮಕ್ಕಳಿಗೆ ಸಾಲ ಮಾಡಿ ಅಲ್ಲಿ ಮಾಡಿ ಮಕ್ಕಳಿಗೆ ಶಾಲೆ ಕಲಿಸಿದ್ದೇನೆ. ಯಾಕೆ ಶಾಲೆ ಬೇಕು ಮಕ್ಕಳಿಗೆ? ಮಕ್ಕಳು ಈಗಿನ ಕಾಲನೇ ಅಂತದಲ್ಲ, ಮಕ್ಕಳಿಗೆ ಶಾಲೆ ಇಲ್ಲಾದ್ರೆ ಮಕ್ಕಳು ಆಗುದಿಲ್ಲ. ಈಗ ನಮ್ ಕಾಲ ಹೋಯ್ತು, ಆದ್ರೆ ಅಪ್ಪ ಮಕ್ಕಳ ಕಾಲ ಈಗ ಬೇರೆ ಕಾಲ ಅಲ್ಲ, ಈಗೆಲ್ಲ ತುಟ್ಟಿ ಕಾಲ. ಅವ್ರಿಗೆ ಶಾಲೆ ಬೇಕೇ ಬೇಕು. ಹುಡುಗಿ ಬಿ ಎ ಮಾಡ್ತಾರೆ, ಒಬ್ಬ ಹುಡುಗ ಐಟೆಕ್ ಅನ್ನೋದೇ ಕುಂತಾನ ಅವನು. ಹೌದು, ಹುಡುಗ ಮತ್ತೆ ಹುಡುಗಿ ಇದ್ದಾರೆ 6th. ಹಾಗಾಗಿ ಎಲ್ಲರನ್ನು ಕಲಿಸ್ತಾ ಇದ್ರಿ ಶಾಲೆಗೆ? ಒಳ್ಳೇದಲ್ಲ ಮಕ್ಕಳು ಓದಿದ್ರೆ? ಹೌದು, ಒಳ್ಳೇದು. ಈ ರೀತಿ ಬುಟ್ಟಿ ಹೆಣದ ಹೆಣದ ಎಷ್ಟು ದುಡ್ಡು ಗಳಿಸಿದ್ರಿ? ಇಂಥದ್ದಿಲ್ಲ ಈಗ, ಯಾಕೆ ಇಡ್ಲಿಕ್ಕೆ ಆಗುದಿಲ್ಲ. ಖರ್ಚಿಗೆ ಸಮ ಆಗ್ತದೆ ಮನೆಯಲ್ಲಿ ಖರ್ಚು, ದಿವಸ ದಿವಸ ಖರ್ಚು ಭಯಂಕರ, ಏನು ಸಾಲುದಿಲ್ಲ. ಆದರೂ ಮಾಡ್ಲೇಬೇಕಲ್ಲ ಕೂತ್ಕೊಂಡು, ಹಾಗೆಲ್ಲ ಮಾಡ್ಕೊಂಡು ಇದ್ದ ಕೆಲಸ ಮಾಡ್ಕೊಂಡು ಮನೆಯೆಲ್ಲ ಸಾಲಿಸ್ಬೇಕಲ್ಲ. ಮನೆಯಲ್ಲಿ ಹಂಗೆ ಮಾಡ್ತಾ ಇದ್ದೇನೆ. ಮತ್ತೆ